ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ವಿಷಯವಾಗಿ ಜೊಯ್ಡಾ ತಾಲೂಕಿನ ಜಗಲ್ಪೇಟ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಸವರಾಜ್ ಬಿಸ್ಟಪ್ಪನವರ್ ಅವರೊಡನೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಬಸವರಾಜ್ ಬಿಸ್ಟಪ್ಪನವರ್ ಇದ್ದಾರೆ. ಇವರು ಜಗಲ್ಪೇಟ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅದರ ಅನುಷ್ಠಾನ ಮತ್ತು ಅಲ್ಲಿ ಇರುವಂತಹ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಬಸವರಾಜ್ ಅವರು. ಸರ್ ನಮಸ್ತೆ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಂದಾಗಿನಿಂದ ಇಲ್ಲಿ ತನಕ ಒಂದು ಹಂತವನ್ನು ಮೀರಿ ವಿಸ್ತರಿಸ್ಕೊಳ್ಳುವಂತ ಹೋಗ್ತಾ ಇದೆ. ಮುಂಚೆ ಗ್ರಾಮ ಮಟ್ಟದಲ್ಲಿ ಅನೇಕ ರೀತಿಯ ಕೆರೆ ಕುಂಟೆ ನಿರ್ಮಾಣ ಆಗಿರ್ಬೋದು ಅಥವಾ ಚರಂಡಿ ನಿರ್ಮಾಣ ಆಗಿರ್ಬೋದು, ಇಂಥ ಮತ್ತು ನೀರಿನ ಸಂರಕ್ಷಣೆ ಬೇರೆ ಬೇರೆ ಒಟ್ಟು ಒಂದು ಗ್ರಾಮಾಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ಇಂಥವೆಲ್ಲನೂ ಮಾಡಬೇಕು ಅನ್ನೋದಿತ್ತು. ಈಗೆಲ್ಲ ಹೇಗಿದೆ, ಅದರ ಆಶಯ ಏನು, ಬದಲಾವಣೆ ಏನಿದೆ? ಹೌದು ಸರ್, ಈಗ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದು ಗ್ರಾಮೀಣ ಮಟ್ಟದಲ್ಲಿ ಸುಧಾರಣೆ ಮಾಡುವುದ ಒಂದು ಮುಖ್ಯ ಉದ್ದೇಶ ಇಟ್ಟುಕೊಂಡು ಜಾರಿಯಾದಂಥದ್ದು. ಈ ಗ್ರಾಮ ಮಟ್ಟದಲ್ಲಿ ಸ್ತ್ರೀಯರ ಸಬಲೀಕರಣ, ಸಾಮಾಜಿಕ ಸಮಾನತೆ ಮತ್ತು ಪರಿಸರದ ಸಮತೋಲನ ಕಾಪಾಡೋದು ಇವೆಲ್ಲ ಉದ್ದೇಶಗಳು ಇಟ್ಟುಕೊಂಡು ಜಾರಿಯಾದಂಥದ್ದು. ಈಗ ಬಡವರಿಗೆ ಅವರಿಗೆ ಕೂಲಿ ಒದಗಿಸೋದ್ರ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಣೆ ಪಡಿಸುವಲ್ಲಿ ಈ ನರೇಗಾ ಯೋಜನೆ ಒಂದು ದೊಡ್ಡ ಕಣ್ಣು ನೀಡಿದೆ. ಹಾಗಾಗಿ ಗ್ರಾಮೀಣ ಮಟ್ಟದ ಜನರಿಗೆ, ಬಡವರಿಗೆ ಇದು ತುಂಬಾ ಉಪಯೋಗ. ಎಷ್ಟು ಜನ ಜಾಬ್ ಕಾರ್ಡ್ ಮಾಡ್ತಾರೆ ನಿಮ್ಮ ವ್ಯಾಪ್ತಿಯಲ್ಲಿ? ಈಗ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲಿ 700 ಕ್ಕಿಂತ ಹೆಚ್ಚು ಜಾಬ್ ಕಾರ್ಡ್ ಈಗ ಸದ್ಯ ಆಕ್ಟಿವ್ ಜಾಬ್ ಕಾರ್ಡ್ಸ್ ಹೋಲ್ಡರ್ಸ್ ಇದ್ದಾರೆ ಇಲ್ಲಿ ಜನ, ಮತ್ತು ಬೇಡಿಕೆ ಇದೆ, ನಾವು ಮಾಡಿಕೊಡ್ತಾ ಇದ್ದೆ. ಇನ್ನು ಜಾಸ್ತಿ ಆಗ್ತಾ ಇದೆ? ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಎಷ್ಟು ಗ್ರಾಮಗಳು ಬರ್ತವೆ ಈ ಪಂಚಾಯತಿ? ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು 6 ಗ್ರಾಮಗಳು. 6 ಗ್ರಾಮಗಳು ಮತ್ತು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲರೂ ಸೇರಿ ಅಷ್ಟು ಜನ ಜಾಬ್ ಕಾರ್ಡ್ ಮಾಡ್ತಾರೆ. ನಿರಂತರ ಕೆಲಸ ಕೊಡ್ಲಿಕ್ಕೆ ಆಗಿದೆಯಾ ಕೇಳಿದಾರೆ? ಹೌದು ಸರ್, ನಾವು ಏನು ಜನರು ಕೆಲಸ ಕೇಳಿದಾಗ ನಾವು ಸ್ವಲ್ಪ ತುಂಬಾ ಮಳೆ ಟೈಮ್ ಆ ಸಮಯದಲ್ಲಿ ಇಲ್ಲಿ ಹೆವಿ ಬಹಳ ಹೆವಿ ರೇನ್ ಆಗ್ತದೆ ಇಲ್ಲಿ, ಆ ಟೈಮ್ನಲ್ಲಿ ಅಷ್ಟೇ ಜನನು ಕೆಲಸಕ್ಕೆ ಯಾವಾಗ ಬರೋದಿಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ. ಆದಷ್ಟು ಬಿಟ್ರೆ ನಾವು ಯಾವುದೇ ಸಮಯದಲ್ಲಿ ಅವರಿಗೆ ಕೆಲಸ ಕೇಳಿದಾಗ ನಾವು ಕೆಲಸ ಕೊಟ್ಟಿದ್ದೆವು. ಏನೇನು ಕೆಲಸವನ್ನು ಮಾಡಿದ್ದಾರೆ? ಈಗ ರೈತರ ಕೃಷಿ ಭೂಮಿಗೆ ಅನುಕೂಲವಾಗುವಂತೆ ಕಾಲುವೆಗಳ ನಿರ್ಮಾಣ ಮತ್ತು ಬದು ನಿರ್ಮಾಣ, ಭೂ ಅಭಿವೃದ್ಧಿ ಕಾಮಗಾರಿ, ಆಮೇಲೆ ಕೃಷಿ ಹೊಂಡ, ಆಮೇಲೆ ತೋಟಗಾರಿಕೆ ಇದು ಅದರಿಂದ ಅಡಿಕೆ ತೋಟ ನಿರ್ಮಾಣ, ಗೇರು ತೋಟ ನಿರ್ಮಾಣ, ಇಂಥವೆಲ್ಲ ಮಾಡಿಕೊಂಡು ಅವರು ಅನುಕೂಲ ತಗೊಂಡಿದ್ದಾರೆ. ರೈತರು ತಮ್ಮ ತೋಟವನ್ನು ತಾವು ಅಭಿವೃದ್ಧಿ ಪಡಿಸಿಕೊಂಡು ಕೂಡ ಇಲ್ಲಿ ಸೌಲಭ್ಯ ಇದೆ. ಹೌದೌದು. ಇಷ್ಟೇ ಅಂತ ಹೇಳಿರ್ತಾವ ಒಬ್ಬ ರೈತರಿಗೆ ಇಷ್ಟು ಕೆಲಸವನ್ನು ಕೊಡಬಹುದು ಅಂತ? ಹೌದು, ಈಗ ವೈಯಕ್ತಿಕ ಕಾಮಗಾರಿಗೆ ಅವರಿಗೆ ಲಿಮಿಟ್ ಇದೆ, ಅವರಿಗೆ ಅವರು ಒಂದು ಒಬ್ಬ ಫಲಾನುಭವಿ ಅಷ್ಟರವರೆಗೆ ಅಷ್ಟೇ ಕಾಮಗಾರಿಯನ್ನು ಕೆಲಸವನ್ನು ಉಪಯೋಗ ತಗೊಳ್ಬಹುದು. ವರ್ಷನೂ ಕೂಡ ಕೊಡಬಹುದು? ಹಾ, ವರ್ಷನೂ ಕೊಡಬಹುದು. ಓ ಸರಿ, ನಾವು ತೋಟಗಾರಿಕೆ ಅಭಿವೃದ್ಧಿಗೆ ಅಥವಾ ಗಿಡ ನೆಡಲಿಕ್ಕೆ ತಗೊಂಡಿದ್ರೆ ಮತ್ತೆ ಮುಂದಿನ ವರ್ಷ ಬೇರೆ ಅಲ್ಲಿ ತೋಟದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸಕ್ಕಾಗಿ ತಗೊಳ್ಬಹುದು. ಹಂಗೆ ತಗೊಂಡಿದ್ದಾರಲ್ಲ ರೈತರಲ್ಲಿ? ಹಾ, ತಗೊಳ್ತಾರೆ ರೈತರು. ಅವ್ರಿಗೆ ಏನು ಅನುಕೂಲವಾಗುವಂತಹ ಕಾಮಗಾರಿಗಳನ್ನ ನಮ್ಮ ಕ್ರಿಯಾಯೋಜನೆಯಲ್ಲಿ ಸೇರ್ಪಡೆ ಮಾಡಿಕೊಂಡು ಕೆಲಸಗಳನ್ನ ತಗೊಂಡಿದ್ದಾರೆ. ದನದ ಕೊಟ್ಟಿಗೆ ಇಂತ ಮತ್ತು ಆಮೇಲೆ ಶೌಚಾಲಯನ ಅದು ತಗೊಂಡಿದ್ದಾರೆ. ನಮ್ದು ಕೋಳಿ ಸಾಕಾಣಿಕೆ ಶೆಡ್, ಕುರಿ ಸಾಕಾಣಿಕೆ ಶೆಡ್, ಅವನ್ನೆಲ್ಲ ಉಪಯೋಗ ಮಾಡಿಕೊಂಡಿದ್ದಾರೆ. ಶೆಡ್ ನಿರ್ಮಾಣಕ್ಕೋ ಅಥವಾ ಅದಕ್ಕೆ ನಿರ್ಮಾಣದಲ್ಲಿ ವೆಚ್ಚವಾದಂತದ್ದು ಅಥವಾ ನಿರ್ಮಾಣಕ್ಕೆ ಬೇಕಾದಂತ ಕೊಟ್ಟಿಗೆ ನಿರ್ಮಾಣಕ್ಕೆ ಅವರಿಗೆ ಅನುಕೂಲ ಸಹಾಯವಾಗಲಿ ಅಂತ ಸಹಾಯಧನ ಅಷ್ಟೇ ಕೊಡ್ತಾ, ಪ್ರಸಾದನ ಅವರಿಗೆ ಕೊಡ್ತಾ ಇರೋದು. ಹೇಗೆ ಕೊಟ್ಟಿಗೆಗೆ ಬರೀ ಅಲ್ಲಿ ಲೇಬರ್ ಕೊಡ್ತಿರೋ ಅಥವಾ ವಸ್ತುಗಳಿಗೆ ಕೂಡ? ಇಲ್ಲ, ಅದು ಇದು ಲೇಬರ್ ಮತ್ತು ಮಟೀರಿಯಲ್ ಎರಡು ಸೇರಿ ಇರ್ತದೆ. ಅದು ಹೌದು, ಎರಡು ಸೇರಿ ಇರ್ತದೆ ಪ್ಯಾಕೇಜ್. ಅಂದ್ರೆ ಇದು ನಮ್ಮ ಎಸ್ಟಿಮೇಟ್ ಅಲ್ಲಿ ಮಟೀರಿಯಲ್ ಮತ್ತು ಕೂಲಿದು ಅದು ಬೇರೆ ಬೇರೆ ಇರ್ತದೆ. ಆ ಪ್ರಕಾರ ಎಸ್ಟಿಮೇಟ್ ಮಾಡಿಸಿ ಅವ್ರಿಗೆ ಅದರ ಪ್ರಸಾದ ಕೊಡ್ತೇವೆ. ಈಗ ಕೋಳಿ ಸಾಕಾಣಿಕೆ ಮಾಡ್ತಾರೆ, ಸಾವಿರಾರು ಕೋಳಿ ಸಾಕ್ತಾರೆ, ಸ್ವಲ್ಪ ಮನೆ ದೊಡ್ಡದೇ ಬೇಕು. ರೇಷ್ಮೆ ಕೃಷಿ ಮಾಡ್ತಾರೆ, ರೇಷ್ಮೆ ಮನೆ ಕಟ್ಟಬೇಕಂದ್ರೆ ಒಂದು ಸ್ವಲ್ಪ ದೊಡ್ಡದೇ ಬೇಕು. ಅಷ್ಟೆಲ್ಲಾನು ಇದೆ. ಈಗ ಅವರು ನಮ್ಮ ಸರ್ಕಾರ ಏನು ಇದೆ ನಿಯಮದಲ್ಲಿ ಎಷ್ಟಿದೆ ಅಲ್ಲ, ನಾವು ಅವ್ರಿಗೆ ಅದೇ ಪ್ರಕಾರವಾಗಿ ಕೊಡ್ತೇವೆ. ಇನ್ನು ಅವ್ರು ಹೆಚ್ಚಿಂದ ಏನಾದರೂ ಮಾಡ್ಕೋಬೇಕಂದ್ರೆ ಅವ್ರು ತಮ್ಮ ಸ್ವಂತ ಖರ್ಚು ಮೊತ್ತದಲ್ಲಿ ಅವರು ಇನ್ನೂ ದೊಡ್ಡ ಮಾಡ್ಕೊಳ್ಬಹುದು. ಮತ್ತೆ ಅವರವರು ಇಲಾಖೆಯಲ್ಲಿ ಏನೇನು ಸೌಲಭ್ಯ ಇತ್ತು ಅಂದ್ರೆ ಅವನ್ನು ಬಳಸ್ಕೋಬಹುದು. ಹೌದೌದು, ಇಲ್ಲಿ ಸೌಲಭ್ಯ ಅಲ್ಲಿ ಸೌಲಭ್ಯಕ್ಕೆ ಏನು ಸಂಬಂಧ ಇಲ್ಲ. ಇಲ್ಲ, ನಮ್ಮಲ್ಲಿ ಅಷ್ಟೇ ನಾವು ನಮ್ದು ಇದು ಮಾಡ್ತೇವೆ. ಅವ್ರು ಮತ್ತೆ ಬೇರೆ ಬೇರೆ ಇಲಾಖೆಯಲ್ಲಿ ತಗೊಳ್ಬಹುದು. ಸರ್ಕಾರ ಅವರ ಇಲಾಖೆಯ ನಿಯಮಗಳಿಗೆ ಒಳಪಟ್ಟು ಅವ್ರು ಏನ್ ಮಾಡ್ಕೊಳ್ಬಹುದು. ಸಾರ್ವಜನಿಕ ಉಪಯೋಗಕ್ಕಾಗಿ ಈಗ ಒಂದು ಗಾರ್ಡನ್ ಮಾಡೋದಾಗಿರ್ಬೋದು ಅಥವಾ ಚರಂಡಿ ಹೂಳು ತೆಗೆಯೋದಾಗಿರ್ಬೋದು, ನೀರಿನ ಸಂರಕ್ಷಣೆ ಆಗಿರ್ಬೋದು, ಕೆರೆ ಕುಂಟಿ ಅಭಿವೃದ್ಧಿ ಆಗಿರ್ಬೋದು, ಇಂಥವೆಲ್ಲ ಆಗಿದ್ದು. ಹೌದು ಸರ್, ಆಗಿದೆ. ಈಗ ನಮ್ಮದು ನಮ್ಮ ಗ್ರಾಮ ಪಂಚಾಯತ್ ಆ್ಯಕ್ಚುಲಿ ಅಮೃತ ಗ್ರಾಮ ಪಂಚಾಯತ್ ಯೋಜನೆಯಲ್ಲಿ ಸೆಲೆಕ್ಟ್ ಆಗಿದೆ. ನಾವು ಅದರ ವತಿಯಿಂದ ಹಲವಾರು ಕೆಲಸ ಕಾಮಗಾರಿಗಳು ಮಾಡಿದ್ದೀವಿ. ಈಗ ನಾವು ಆಸ್ಪತ್ರೆಗಳಿಗೆ ಬರುವಂಥವರಿಗೆ ಅನುಕೂಲವಾಗಿಲ್ಲಂದು ಅಲ್ಲೇ ಅದು ಉದ್ಯಾನ ಈಕೋ ಪಾರ್ಕ್ ಅಲ್ಲಿ ಮಾಡಿದ್ದೇವೆ ನಾವು. ಆಮೇಲೆ ಶಾಲೆಗಳಲ್ಲಿ ಮಕ್ಕಳಿಗೆ ಅನುಕೂಲವಾಗಲೆಂದು ಇದು ಶಾಲಾ ಆಟದ ಮೈದಾನ ಅಭಿವೃದ್ಧಿಪಡಿಸಿದ್ದೀವಿ. ಆಮೇಲೆ ನೀರಿನ ಅಂತರ್ಜಲ ಮಟ್ಟ ಹೆಚ್ಚು ಇಲ್ಲಿ ನೋಡಿ ಸಾಕಷ್ಟು ಮಳೆ ಆಗ್ತದೆ, ಬಟ್ ನೀರು ಒಳಗಡೆ ಇಂಗುವುದಿಲ್ಲ, ಎಲ್ಲ ಅದು ಹಳ್ಳಕೊಳಗಳ ಸೇರಿಕೊಂಡು ಸಮುದ್ರ ಸೇರುವುದು ಅಂತ ಕಂಡೀಷನ್ ಇಲ್ಲಿ ಬಹಳ ತುಂಬಾ ಇದೆ. ಅದಕ್ಕಾಗಿ ನಾವು ಕೆರೆಗಳ ಅಭಿವೃದ್ಧಿ ಮಾಡಿದ್ದೀವಿ ಇಲ್ಲಿ. ಆಮೇಲೆ ಫಾರೆಸ್ಟ್ ಇದರಲ್ಲಿ ಮಣ್ಣು ಸಂರಕ್ಷಣಾ ಕಾಮಗಾರಿ ಮಾಡಿದ್ದೀವಿ. ಆಮೇಲೆ ತಡೆಗೋಡೆ ನಿರ್ಮಾಣ ಮಾಡಿ ನೀರು ನಿಲ್ಲುವ ಎಲ್ಲ ಅಂತ ಕೆಲಸಗಳನ್ನು ತುಂಬ ಮಾಡಿದ್ದೀವಿ. ಅದರಿಂದ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗ್ತದೆ. ಬಂದಂತ ದುಡ್ಡು ಅಂದ್ರೆ ಸ್ಯಾಂಕ್ಷನ್ ಆಗಿ ಬಂದಿರುತ್ತೆ, ಅಷ್ಟು ದುಡ್ಡನ್ನು ಖರ್ಚು ಮಾಡಿದ್ದೀವಿ. ಈಗ ಆಕ್ಷನ್ ಪ್ಲಾನ್ ಅಲ್ಲಿ ನಾವು ಆಲ್ಮೋಸ್ಟ್ ಎಷ್ಟು ಆಗ್ತದೆ ಬೇಡಿಕೆ ಬರ್ತದೆ ಎಲ್ಲ ಮಾಡಿ ಕೊಟ್ಟಿದ್ದೀವಿ. ಎಲ್ಲಾನು ರೀಚ್ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ಆಕ್ಷನ್ ಏನು ಕ್ರಿಯಾಯೋಜನೆ ಅನುಮೋದನೆ ಆಗಿರೋದಿಲ್ಲ, ಎಲ್ಲಾನು ಆಗುದಿಲ್ಲ. ಕಾರಣ ಜನ ಏನು ಬೇಡಿಕೆ ಕೊಡ್ತಾರಲ್ಲ, ನಾವು ಆ ಪ್ರಕಾರವಾಗಿ ಅಲ್ಲಿ ಕೆಲಸ ಕೊಡ್ತಾ ಇದೀವಿ ಅವ್ರಿಗೆ. ಹಂಗಾಗಿ ಅವರು ಏನು ಬೇಡಿಕೆ ಕೊಟ್ಟಿದ್ರ ಪ್ರಕಾರ ಮಾಡ್ತೀವಿ, ಅಷ್ಟಾಗಿ ಬೇಡಿಕೆ ಪ್ರಕಾರ ನಾವು ಕೊಟ್ಟಿದ್ದೀವಿ ಅಷ್ಟೇ. ಓಕೆ, ಹಾಗಾಗಿ ನಾವು ಇನ್ನೂ ಬೇಡಿಕೆ ಬಂತು ಅಂದ್ರೂ ಕೂಡ ಕೊಡುವಷ್ಟು ಶಕ್ತಿ ಇದೆ. ಹಾ, ಕೊಡ್ತೇವೆ. ಕೆಲಸ ಜನ ಯಾವಾಗ ಕೇಳಿದ್ರು ನಾವು ಕೊಡ್ತೇವೆ. ಎಷ್ಟು ಪ್ರಮಾಣದಲ್ಲಿ ಈಗ 100ಕ್ಕೆ ಎಷ್ಟು ಪ್ರಮಾಣದಲ್ಲಿ ಸಕ್ಸಸ್? ಅಲ್ಲ, ಈಗ ನಾವು ಏನು ಒಂದು ಕುಟುಂಬಕ್ಕೆ ಒಂದು 100 ದಿನ ಕೂಲಿ ಕೊಡ್ಬೇಕು ನಾವು. ಆ ಪ್ರಕಾರ ಅವ್ರಿಗೆ ಕೊಡ್ತೇವೆ. 100 ದಿನಾನು ತಗೊಳ್ತಾರೆ? ಹಾ, ತಗೊಳ್ತಾರೆ. 100 ದಿನಾನು ತಗೊಳ್ತಾರೆ, ಮಾಡ್ತಾರೆ ಕೆಲಸ ಇಲ್ಲಿ. ಮತ್ತೆ ಹೆಚ್ಚು ಜನ ಇಲ್ಲಿ ಮಹಿಳೆಯರು ತುಂಬಾ ಜನ ಕೆಲಸಕ್ಕೆ ಬರ್ತಾರೆ ಇಲ್ಲಿ, ಮಹಿಳೆಯರ ಭಾಗವಹಿಸಿಕೆ ಹೆಚ್ಚಾಗಿದೆ. ಎಷ್ಟು ಕೂಲಿ ಈಗ ಅವ್ರಿಗೆ? ಈಗ 309 ರೂಪಾಯಿ ಕೂಲಿ. 309 ಪ್ರತಿದಿನಕ್ಕೆ ಅಲ್ವಾ? ನೀವು ರೈತರ ತೋಟದಲ್ಲಿ ಮಾಡಿದ್ರು ಕೂಡ 309 ರೂಪಾಯಿ ಕೊಡ್ತಾರೆ. ಮತ್ತೆ ಬೇಕಾಯ್ತಂದ್ರೆ ಅವ್ರು ಜಾಸ್ತಿ ಹಾಕಿ ಕೊಡ್ಬೇಕಾಗುತ್ತೆ. ಯಾವ್ದು? ಯಾಕಂದ್ರೆ ಈಗ ಲೇಬರ್ 310 ರೂಪಾಯಿ ಸಿಗ್ಲಿಕ್ಕಿಲ್ಲ, 309 ರೂಪಾಯಿ ಸಿಗ್ಲಿಕ್ಕಿಲ್ಲ. 500 ರೂಪಾಯಿ ಕೊಟ್ರೆ ಬರ್ತೀವಿ ಅಂದಾಗ ರೈತರು ಎಕ್ಸ್ಟ್ರಾ ಅದನ್ನ ಕೊಡ್ಬೇಕಾಗುತ್ತೆ. ಅದು ಅವ್ರಿಗೆ ಬಿಟ್ಟಿದ್ದು. ನಾವು ನಮ್ಮ ಇದರಲ್ಲಿ 309 ರೂಪಾಯಿ ಅಷ್ಟೇ ಕೊಡ್ತೇವೆ. 309 ರೂಪಾಯಿ ಎಷ್ಟು ಏನು ಮೆಜರ್ಮೆಂಟ್ ಇರ್ತದೆ ಅದು, ಆ ಪ್ರಕಾರ ಕೆಲಸ ಮಾಡಿದ್ರೆ ಅಷ್ಟು ಅವ್ರಿಗೆ ಕೂಲಿಯನ್ನ ಕೊಡ್ತೇವೆ. ಹಾಗಾಗಿ ಕೊಟ್ಟಿಗೆ ಕಟ್ಟಲಿಕ್ಕೆ ಅದಕ್ಕೆಲ್ಲಾನು ಕೊಡುವಾಗ ಇಲ್ಲಿ ಆ ಕುರಿತು ದನ ಸಾಕಾಣಿಕೆ ಮಾಡೋದು, ಕುರಿ ಸಾಕಾಣಿಕೆ ಮಾಡೋದು, ಕೋಳಿ ಸಾಕಾಣಿಕೆ ಮಾಡುವವರ ಸಂಖ್ಯೆ ಜಾಸ್ತಿ ಆಗೋದು ಹಂಗೇನಾಗಿದೆ? ಹಾ, ಸ್ವಲ್ಪ ಈಗ ಅದೇ ಕೋಳಿ ಸಾಕಾಣಿಕೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ, ಮತ್ತು ಈಗ ದನದ ಕೊಟ್ಟಿಗೆಯನ್ನು ತುಂಬಾ ಜನ ಕಟ್ಕೊಳ್ತಾ ಇದ್ದಾರೆ, ಹಂಗಾಗಿ ದನದ ಸಾಕಾಣಿಕೆನೇ ಹೆಚ್ಚಾಗಿದೆ. ಹಾ, ಎಷ್ಟು ಅಂದಾಜು ವೆಚ್ಚ ಬರುತ್ತೆ ಮತ್ತೆ ನೀವು ಎಷ್ಟು ಕೊಡ್ತೀರಿ? ಈಗ ನಾವು ಯಾವುದು ದನದ ಕೊಟ್ಟಿಗೆಗೆ 58,000 ಆಗಿದೆ ಈಗ. ಈಗ ಮೊದಲು ಏನಾಗ್ತಿತ್ತು, ಇದು ಸಾಮಾನ್ಯ ಮತ್ತು SC ST ಅಂತ ಹೇಳಿತ್ತು, ಅಲ್ಲಿ ಸಾಮಾನ್ಯ ಜನರಿಗೆ ಬೇರೆ ಮತ್ತು SC ST ಜನರಿಗೆ ಬೇರೆ ಇತ್ತು. ಈಗ ಎಲ್ಲ ಈಗ 58,000 ಎಲ್ಲರಿಗೂ 58,000 ರೂಪಾಯಿ ಈಗ ಕೊಡ್ತಾ ಇದ್ದ ಈ ದನದ ಕೊಟ್ಟಿಗೆ. ಕುರಿ ತಗೊಳ್ಬೇಕು, ಒಂದು ಎರಡು ಆಕಳ ತಗೋಬೇಕು, ಹಂಗು ಅದಕ್ಕೇನು ಇದೆಯಾ? ಇಲ್ಲ, ಕುರಿ ಹಂಗ್ ಖರೀದಿಗೆ ಯಾವುದು ನಮ್ಮಲ್ಲಿ ಇಲ್ಲ. ಅವರು ಮುಂಚೆ ಕುರಿ ಭಾಗ್ಯ, ಪಶು ಭಾಗ್ಯ ಇಂಥವಿದ್ದು, ಈಗ ನಿಮ್ಗೆ ಗ್ರಾಮ ಪಂಚಾಯತಿಯಿಂದ ಅಂತದ್ದು ಯಾವುದು ಇಲ್ಲ. ಈ ಒಂದು ಯೋಜನೆ ಲಾಭವನ್ನು ಹೇಗೆ ಪಡ್ಕೋಬಹುದು ರೈತರು? ಈಗ ಅವ್ರಿಗೆ ಅವರ ಹೊಲದಲ್ಲಿ ಅಥವಾ ಅವರು ಏನಾದರೂ ಕೆಲಸ ಆಗಬೇಕಂದ್ರೆ ಅವರು ಮೊದಲು ನಮ್ಮ ಪಂಚಾಯತಿಗೆ ಅರ್ಜಿ ಸಲ್ಲಿಸ್ಬೇಕು, ನಮಗಿಂತ ಕಾಮಗಾರಿ ಇದೆ ಅಂತೇಳಿ. ನಾವು ಆ ಕಾಮಗಾರಿಗಳನ್ನು ತಗೊಂಡು ಯಾಕಿದ್ದು ಕ್ರಿಯಾ ಯೋಜನೆಯನ್ನು ತಯಾರಿಸಿ ನಾವು ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ತಗೊಂಡು ಅದನ್ನು ಮುಂದಿನ ಪ್ರಕ್ರಿಯೆ ಮಾಡ್ತೇವೆ. ಅವರಿಗೆ ಫಲಾನುಭವಿಗೆ ಅದರ ಸೌಲಭ್ಯ ಕೊಡುವುದರಲ್ಲಿ ಕಾರ್ಯ ಮಾಡ್ತೇವೆ. ಹಾಗಾಗಿ ನರೇಗಾ ಬಂದ ಮೇಲೆ ಒಂದು ಸ್ವಲ್ಪ ಜನರಿಗೆ ಅನುಕೂಲ ಆಗಿದೆ. ಹೌದು, ಒಳ್ಳೆಯ ಅನುಕೂಲ ಅಂತೂ ಆಗಿದೆ ಬಡವರಿಗೆ ಮತ್ತು ರೈತರಿಗೆ ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ. ಒಳ್ಳೆಯದು ಬಸವರಾಜ್, ಇಷ್ಟೆಲ್ಲ ನೀವೊಬ್ಬ PDO ಆಗಿ ಜಗಲ್ಬೇಟಲ್ಲಿ ಏನೆಲ್ಲ ನರೇಗಾ ಯೋಜನೆಯಲ್ಲಿ ಕಾರ್ಯಗಳನ್ನು ತೆಗೆದುಕೊಂಡಿದ್ದೀರಿ, ಸ್ಥೂಲವಾಗಿ ಪರಿಚಯ ಮಾಡಿಸಿದ್ರಿ. ಧನ್ಯವಾದ, ನಮಸ್ಕಾರ. ನಮಸ್ತೆ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಕುರಿತು ಜೋಯ್ಡಾ ಜಗಲ್ಪೇಟ್ನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವ ಬಸವರಾಜ್ ಬಿಸ್ಟಪ್ಪನವರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎಂದು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಬಿಜು ಪಕ್ಷಿಯೋ ಬಚಾ ಲೇತೇ ಘಾತಕ ರಸಾಯನೋ ಕೈಸೆ ಬಚಾ ಮತಲಬ ದೇಖ ಬೇಟಾ ತು ಜೊ ಅಂದಾಜು ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮಜೋರ್ ಪಡ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಾತೀ ಥಿ ಶುದ್ಧತಾ ಝಲಕ್ತೀ ಥಿ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೆ ಪರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೆ ಸಚ್ ರೆ ಬೇಟೆ ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೆ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ ठीक है भाई मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. ಈಗ ಕೇಳಿ ಕೃಷಿ ಮಾಹಿತಿ. ಕೇಳುಗರೆ, ಮಲ್ಲಿಗೆ ಕೃಷಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಮಲ್ಲಿಗೆಯನ್ನು ಎಲ್ಲ ವಿಧದ ಮಣ್ಣಿನಲ್ಲಿಯೂ ಕೂಡ ಬೆಳೀಬಹುದು. ಹಾಗಿದ್ರೂ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಫಲವತ್ತಾದ ಕೆಂಪು ಗೋಡು ಮಣ್ಣು ಮತ್ತು ಮರಳು ಮಿಶ್ರಿತ ಗೋಡು ಮಣ್ಣು ಹೆಚ್ಚು ಸೂಕ್ತವಾದಂತಹ ಮಣ್ಣು. ಹಾಗೆ ಮಣ್ಣಿನ ರಸಸಾರ ಸುಮಾರು 5.5-6.5 ಇದ್ದರೆ ಒಳ್ಳೆಯದು. ಮಲ್ಲಿಗೆಯನ್ನು ಸಾಮಾನ್ಯವಾಗಿ ಮಳೆಗಾಲದ ಪ್ರಾರಂಭದ ತಿಂಗಳುಗಳಲ್ಲಿ ಅಂದರೆ ಮೇ ಜೂನ್ ತಿಂಗಳುಗಳಲ್ಲಿ ನಾಟಿ ಮಾಡುವಂತಹದ್ದು ಸೂಕ್ತವಾದಂತಹ ಸಮಯ. ಆದರೆ ನೀರಾವರಿ ವ್ಯವಸ್ಥೆ ಇರುವಂತಹ ಸಂದರ್ಭದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿಯೂ ಕೂಡ ನಾಟಿಯನ್ನು ಮಾಡಬಹುದು. ಮಲ್ಲಿಗೆಯಲ್ಲಿ ಅನೇಕ ತಳಿಗಳಿವೆ. ಕಾಕಡ ಎನ್ನುವಂತಹದ್ದು ಪೊದೆ ಆಕಾರದಲ್ಲಿದ್ದು ವರ್ಷವಿಡೀ ಹೂವನ್ನು ಬಿಡುತ್ತದೆ. ಬೇಸಿಗೆಯಲ್ಲಿ ಕಡಿಮೆ ಹೂವನ್ನು ಬಿಡುತ್ತದೆ. ಸುವಾಸನೆ ರಹಿತವಾದಂತಹ ಈ ತಳಿಯ ಹೂಗಳು ಹೆಚ್ಚಿನ ಕಾಲ ಬಾಡುವುದಿಲ್ಲ. ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವ ಐಎಚ್ಆರ್ ಈ ಸಂಸ್ಥೆಯು ಬಿಡುಗಡೆ ಮಾಡಿರುವಂತಹ ಅರ್ಕ ಅರ್ಪಣ್ ಎನ್ನುವಂತಹದ್ದು ಸ್ವಲ್ಪ ಮಟ್ಟಿಗೆ ಸುವಾಸನೆ ಉಳ್ಳದ್ದಾಗಿದೆ. ದುಂಡು ಮಲ್ಲಿಗೆ ಅಥವಾ ಜಾಸ್ಮಿನಮ್ ಸಾಂಬ್ಯಾಕ್ ಎನ್ನುವಂತಹದ್ದು ಮೈಸೂರು ಅಥವಾ ಬಳ್ಳಾರಿ ಮಲ್ಲಿಗೆ ಎಂದಲೂ ಕೂಡ ಇದನ್ನು ಕರೀತಾರೆ. ಇದರಲ್ಲಿ ಒಂದು, ಎರಡು ಮತ್ತು ಅನೇಕ ಸುತ್ತಿನ ಹೂದಳಗಳಿರುವಂತಹ ಹೂವಿನ ವಿಧಗಳಿವೆ. ಗಿಡಗಳು ಪೊದೆಯ ಆಕಾರದಲ್ಲಿದ್ದರೂ ಅದನ್ನು ಸರಿಯಾಗಿ ಸವರಿ ಬಳ್ಳಿಯಂತೆ ಬೆಳೆಸಬಹುದು. ಹೂಗಳು ಸುವಾಸನೆ ಭರಿತವಾಗಿರ್ತವೆ. ಮೂಗುಗಳು ದೊಡ್ಡ ಗಾತ್ರವನ್ನು ಹೊಂದಿರ್ತವೆ. ಬೇಸಿಗೆ ಹಾಗೂ ಮಳೆಗಾಲದಲ್ಲಿ ಹೂವನ್ನು ಕೊಡುತ್ತದೆ. ಮಲ್ಲಿಗೆಯ ಇತರೆ ತಳಿಗಳೆಂದರೆ ಅರ್ಕ ಆರಾಧನ್, ಮೋಗ್ರಾ, ರಾಮನಾಥ್ಪುರಂ, ಏಳು ಸುತ್ತಿನ ಮಲ್ಲಿಗೆ, ಕಸ್ತೂರಿ ಮಲ್ಲಿಗೆ ಹೀಗೆ. ಇನ್ನು ವಸಂತ ಮಲ್ಲಿಗೆ ಎನ್ನುವಂತಹದ್ದು ಇನ್ನೊಂದು ಪೊದೆ ಜಾತಿಯ ಈ ತಳಿ ವರ್ಷದಾದ್ಯಂತ ಹೂವನ್ನು ಕೊಡುತ್ತದೆ. ಮುಂಗಾರಿನಲ್ಲಿ ಹೆಚ್ಚು ಇಳುವರಿಯನ್ನು ಕೊಡುವಂತಹದ್ದು. ಹೂಗಳು ಸುವಾಸನೆಯನ್ನು ಹೊಂದಿರುತ್ತವೆ. ಹೆಚ್ಚಿನ ಪ್ರಮಾಣದ ಸುಗಂಧ ದ್ರವ್ಯವನ್ನು ಕೊಡಬಲ್ಲವು. ಹೂಗಳನ್ನು ಬಿಡಿ ಹೂವಾಗಿ ಒಳಾಂಗಣ ಅಂದಗೊಳಿಸುವುದಕ್ಕೆ ಮತ್ತು ಸುಗಂಧ ದ್ರವ್ಯ ತೆಗೆಯುವುದಕ್ಕೆ ಬಳಸಬಹುದು. ತಮಿಳುನಾಡು ಕೃಷಿ ವಿಶ್ವವಿದ್ಯಾನಿಲಯದ ಇಲ್ಲಿಂದ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಲಾಗಿರುವ ಪಾರಿಮುಲೈ, CO2 ಹಾಗೂ ಅಂಬೂರ್ ಮಲ್ಲಿಗೆಗಳು ಈ ಪ್ರಭೇದದ ಮುಖ್ಯ ತಳಿಗಳು. ಜಾಜಿ ಮಲ್ಲಿಗೆ ಬಳ್ಳಿಯಂತೆ ಬೆಳೆಯುವಂತಹ ಈ ತಳಿ ಸುವಾಸನೆ ಭರಿತ ಹೂಗಳನ್ನು ಜೂನ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಕೊಡುತ್ತದೆ. ಅಧಿಕ ಸುಗಂಧದ ಎಣ್ಣೆಯನ್ನು ಕೂಡ ಒಳಗೊಂಡಿರುತ್ತದೆ. ಹೂಗಳಲ್ಲಿ ಸುಗಂಧದ ಎಣ್ಣೆಯ ಪ್ರಮಾಣ ಶೇ.24 ರಿಂದ 0.42 ರಷ್ಟಿರುತ್ತದೆ. ಐಎಚ್ಆರ್ನ ಅರ್ಕ ಸುರಭಿ, CO1, CO2 ಇವು ಪ್ರಮುಖವಾದಂತಹ ತಳಿಗಳು. ಇದರ ಜೊತೆಗೆ ಸ್ಥಳೀಯವಾಗಿ ಪ್ರಚಲಿತದಲ್ಲಿರುವಂತಹ ಉಡುಪಿ ಮಲ್ಲಿಗೆ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಉತ್ತಮವಾಗಿ ಬೆಳೆಯಬಹುದಾದಂತಹ ಈ ತಳಿ ಜಾಸ್ಮಿನಮ್ ಸಾಂಬಾಕ್ ಪ್ರಭೇದಕ್ಕೆ ಸೇರಿರುವಂತಹ ತಳಿ. ಸಾಮಾನ್ಯವಾಗಿ ಪೊದೆಯ ಆಕಾರದಲ್ಲಿ ಬೆಳೆದು ಉದ್ದನೆಯ ಚೂಪಾದ ಒಂದು ಸುತ್ತಿನ ಸುಗಂಧ ಭರಿತ ಸಣ್ಣ ಗಾತ್ರದ ಹೂಗಳನ್ನು ಬಿಡುತ್ತದೆ. ಇದರ ಮೂಗುಗಳು ಕೊಯ್ಲಿನ ನಂತರ ಸುಮಾರು 10 ರಿಂದ 12 ಗಂಟೆಗಳವರೆಗೂ ಅರಳುವುದಿಲ್ಲ ಮತ್ತು ಬಾಡುವುದಿಲ್ಲ. ಮಲ್ಲಿಗೆಯಲ್ಲಿ ಕಾಂಡದ ತುಂಡು ಮತ್ತು ಕಂದುಗಳನ್ನು ನಾಟಿಗೆ ಉಪಯೋಗಿಸಬಹುದು. ಬೇರೆ ತಳಿಗಳಲ್ಲಿ ಗೂಟಿ ಕಸಿ ಹಾಗೂ ಕಾಂಡದ ತುಂಡುಗಳಿಂದ ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ಸಾವಯವ ಗೊಬ್ಬರ ಪ್ರತಿ ಗಿಡಕ್ಕೆ ಒಂದು ವರ್ಷಕ್ಕೆ ಸುಮಾರು 20 ಕಿಲೋಗ್ರಾಂನಷ್ಟು ಬೇಕಾಗ್ತದೆ. ರಾಸಾಯನಿಕ ಗೊಬ್ಬರ ಅಂತಂದರೆ ಪ್ರತಿ ಗಿಡಕ್ಕೆ 120 ಗ್ರಾಂನಷ್ಟು ಸಾರಜನಕ, 240 ಗ್ರಾಂನಷ್ಟು ರಂಜಕ ಹಾಗೂ 240 ಗ್ರಾಂನಷ್ಟು ಪೊಟ್ಯಾಷನ್ನ ಮಣ್ಣಿಗೆ ಕೊಡಬೇಕು. ಇದನ್ನು ಬೇರೆ ಬೇರೆ ಹಂತದಲ್ಲಿ ಕೊಡುವಂತಹದ್ದು ಒಳ್ಳೆಯದು. ಕಾಕಡ ಮಲ್ಲಿಗೆಯನ್ನು ಗಿಡದಿಂದ ಗಿಡಕ್ಕೆ ಸುಮಾರು 1.5 ಮೀಟರ್ ಅಂತರದಲ್ಲಿ ನೆಡಬೇಕು. ಗುಂಡು ಮಲ್ಲಿಗೆ ಅಥವಾ ವಸಂತ ಮಲ್ಲಿಗೆ ಆದರೆ 1.5 ಮೀಟರ್ ಅಂತರವನ್ನು ಕೊಡಬೇಕು. ಜಾಜಿ ಮಲ್ಲಿಗೆ ಆದರೆ 2 ಮೀಟರ್ ಅಂತರ ಹಾಗೂ ಗಿಡದಿಂದ ಗಿಡಕ್ಕೆ 1.5 ಮೀಟರ್ ಅಂತರವನ್ನು ಕೊಡಬಹುದು. ಗುಣಿಗಳನ್ನು ತಯಾರಿಸಿದ ನಂತರ ಒಂದು ವಾರದವರೆಗೆ ಬಿಸಿಲಿಗೆ ತೆರೆದಿಡಬೇಕು. ಪ್ರತಿ ಗುಣಿಗೆ ಸುಮಾರು 20 ಕಿಲೋಗ್ರಾಂನಷ್ಟು ಸಾವಯವ ಗೊಬ್ಬರ ಹಾಗೂ ಸಮ ಪ್ರಮಾಣದ ಮೇಲ್ಮಣ್ಣನ್ನು ತುಂಬಿ ಗುಣಿಯ ಮಧ್ಯದಲ್ಲಿ ಸಸಿಗಳನ್ನು ನಾಟಿ ಮಾಡಬೇಕು. ಶಿಫಾರಸು ಮಾಡಿರುವಂತಹ ರಸಗೊಬ್ಬರಗಳನ್ನು 2 ಸಮಕಂತುಗಳಲ್ಲಿ ಅಂದರೆ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಮತ್ತು ಜೂನ್ ತಿಂಗಳಿನಲ್ಲಿ ಬಳ್ಳಿ ಕತ್ತರಿಸಿದ ನಂತರ ಕೊಡಬೇಕಾಗ್ತದೆ. ಕರಾವಳಿ ಪ್ರದೇಶದಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಕೊಡಬಹುದು. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ 2ನೇ ಕಂತನ್ನು ಕೊಡಬಹುದು. ನೀರಾವರಿ ಇದ್ದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯುವುದಕ್ಕೆ ವಾರಕ್ಕೊಮ್ಮೆ ನೀರನ್ನು ಕೊಟ್ಟರೆ ಸಾಕು. ಮಳೆಗಾಲದಲ್ಲಿ ನೀರು ನಿಲ್ಲುವುದಿದ್ರೆ ಸೂಕ್ತ ಬಸಿಗಾಲುವೆಗಳನ್ನು ತೆಗೆಯಬೇಕು ಹಾಗೂ ಗಿಡವನ್ನು ಸವರುವಂತಹದ್ದು ಕೂಡ ಬಹಳಷ್ಟು ಮುಖ್ಯವಾಗ್ತದೆ. ಗಿಡ ಸವರುವಂತಹದ್ದು ಪ್ರಮುಖವಾಗಿ ವರ್ಷಕ್ಕೆ 1 ಬಾರಿ ಗಿಡಗಳನ್ನು ಸವರಬೇಕು. 40-60 ಸೆಂಟಿಮೀಟರ್ ಅಂದರೆ ಸುಮಾರು 1.5-2 ಅಡಿ ಎತ್ತರದವರೆಗೆ ಕತ್ತರಿಸಿ ಬೇರುಗಳಿಗೆ ಹಾನಿಯಾಗದಂತೆ ಸಾಲುಗಳ ನಡುವಿನ ಮಣ್ಣನ್ನು ಸಡಿಲಿಸಿ ಗಿಡಗಳ ಬುಡಕ್ಕೆ ಏರಿಸುವುದರಿಂದ ಕಳೆಗಳನ್ನು ಕೂಡ ನಿಯಂತ್ರಿಸಬಹುದು. ವರ್ಷಕ್ಕೆ 2 ಬಾರಿ ಬಳ್ಳಿಯ ಸುತ್ತ ಕಳೆಗಳನ್ನು ತೆಗೆದು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮಲ್ಲಿಗೆ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆಯನ್ನು ಈ ರೀತಿಯಾಗಿ ಹೇಳಬಹುದು. ಪ್ರಮುಖವಾಗಿ ಕೆಂಪು ಶಲ್ಕ ಕೀಟಗಳು, ಹಿಟ್ಟು ತೆಗಣೆ, ಮಲ್ಲಿಗೆ ತೆಗಣೆ, ನುಸಿ, ಎಲೆ ತಿನ್ನುವ ಹುಳ ಹಾಗೂ ಬಿಳಿನೊಣ ಇವು ಪ್ರಮುಖವಾಗಿ ಬಾಧಿಸುವಂತಹ ಕೀಟಗಳು. ಹಾಗೆ ಕೆಲವೊಂದು ರೋಗಗಳು ಕೂಡ ಮಲ್ಲಿಗೆ ಬಳ್ಳಿಯನ್ನು ಬಾಧಿಸುತ್ತವೆ. ಎಲೆ ಚುಕ್ಕೆ ರೋಗ, ಸೊರಗು ರೋಗ, ಬೂದಿ ರೋಗ ಹಾಗೂ ತುಕ್ಕು ರೋಗ. ಇವುಗಳನ್ನು ಹತೋಟಿ ಮಾಡುವುದಕ್ಕೆ ಸಮಗ್ರ ಹತೋಟಿ ಕ್ರಮವನ್ನು ಅನುಸರಿಸಬೇಕು. 1.2 ಮಿಲಿಲೀಟರ್ ಆಕ್ಸಿಡೆಮೆಟಾನ್ ಮಿಥೈಲ್ ಇಲ್ಲವೇ 1.5 ಮಿಲಿಲೀಟರ್ ಮೊನೊಕ್ರೋಟೋಫಾಸ್ ಹಾಗೂ 3 ಗ್ರಾಂ ನೀರಿನಲ್ಲಿ ಕರಗುವಂತಹ ಗಂಧಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಕೀಟ ಮತ್ತು ರೋಗಗಳ ಬಾಧೆ ಕಂಡು ಬಂದಾಗ ಸಿಂಪಡಿಸಬೇಕು. ತುಕ್ಕು ರೋಗ ಮುಖ್ಯವಾಗಿದ್ದು ಇದನ್ನು ನಿಯಂತ್ರಿಸುವುದಕ್ಕೆ 1 ಗ್ರಾಂ ಕಾರ್ಬೆಂಡಜಿಮ್ ಇಲ್ಲವೇ 1 ಮಿಲಿಲೀಟರ್ ಪ್ಲಾಂಟೋವ್ಯಾಕ್ಸ್ ಅಥವಾ 0.5 ಮಿಲಿಲೀಟರ್ ಕ್ಯಾಲಿಕ್ಸಿನ್ ಇವುಗಳಲ್ಲಿ ಯಾವುದಾದರೂ ಒಂದು ಶಿಲೀನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗ್ತದೆ. ಸೊರಗು ರೋಗ ಕಂಡಾಗ ರೋಗ ಬಂದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು. ನಂತರ ಪ್ರತಿ ಗಿಡಕ್ಕೂ 1 ಗ್ರಾಂ ಕಾರ್ಬನಜಿಮ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಗಿಡದ ಸುತ್ತ ಸುರಿಬೇಕು. ಒಂದು ಗಿಡಕ್ಕೆ ಸುಮಾರು 2-5 ಲೀಟರ್ ದ್ರಾವಣ ಬೇಕಾಗಬಹುದು.

ಲಕ್ಷ್ಮಣ ಬದು ಮಾಂಜೆ ಮಿನಾಲ ಲಕ್ಷ್ಮಣ ಬದು ಮಾಂಜೆ ಮಿನಾಲ ಬಂದ್ವಾ ಮಿನಾಲನಾ